ಸ್ಕೂಟ್ರ್ ಓಡಿಸೋನಾಗದು ಯಾಕಪ್ಪ ಅವತ್ತು ಹಂಗೆ ಒಳ್ಳೆ ಕತ್ತ ಹಿಂಗೆ ಒಗ್ಗರ್ಸ್ಕೊಂಡ ಮೊಬೈಲ್ನಲ್ಲಿ ಹಂಗೆ ಮಾತಾಡ್ಕೊಂಡು ಹೋಯ್ತಿದ್ದೆ, ಒಂಚೂರು ಸೈಡ್ಗೆ ಹಾಕ್ಬಿಟ್ಟು ನಿಂತ್ಕೊಂಡು ಮಾತಾಡೋಕ್ಕಾಗಲ್ವಾ? ಅಯ್ಯೋ ನನ್ನಂಗೆ ಇರೋವನ್ನ ಇನ್ನೊಬ್ಬರು ನೋಡ್ಬಿಟ್ಟು ನನ್ನ ಮೇಲೆ ಯಾಕೆ ಚಾಡಿ ಹೇಳ್ದಯ್ಯ, ನಾನು ಹಂಗೆಲ್ಲ ಮಾಡ್ದನ ಅಲ್ಲಕ್ಕಯ್ಯ? ಮೊಬೈಲ ಕಿಮಿ ಸಂದಿಗೆ ಸಿಗಿಸ್ಕೊಂಡು ಹೋತಾಗ ಏಡ್ರ ಕೈನಲ್ಲೂ ಈ ಸ್ಕೂಟ್ರು ಹ್ಯಾಂಡ್ಲ ಓಡಿಸ್ಕೊಂಡು ಹೋಯ್ತಿದ್ರೆ ಬ್ಯಾಲೆನ್ಸ್ ಸಿಗ್ತದಪ್ಪ. ಹಾಂ ನಾನು ನೋಡ್ತಾನೆ ಇದ್ದಿ. ಮೋಸ್ಟ್ಲಿ ನೀನು ಈ ಮೊನ್ನೆ ಓಡಿಸ್ಕೊಂಬತ್ತಿದ್ದು ಐದನ್ನ ನೋಡಿದಯಿ ಅಮ್ಮ, ಮಾತಾಡ್ಕೊಂಡು ಗದ್ದೆ ತೇವ್ರಿ ಮೇಲೆ ಹೋಗ್ಬಿಟ್ಟು ಸುಮ್ಮನೆ ದಬಾಕೊಂಬಿಡದ ಹೋಗ್ಬಿಟ್ಟು. ಅಯ್ಯೋ ಈ ಮೊಬೈಲ್ ಬಂದು ಬೇಕಾದಷ್ಟು ಅವಂತರ ಮಾಡಾಕ್ತಾ ಇದೆ. ಇರಲಿ ಬಿಡು, ಬಳಸ್ಬೇಕು ಏನು ಅನ್ನೋದುವೆ ಜನಗಳಿಗೆ ಯಾವುದೋ ಕೈಗೆ ಏನೋ ಕೊಟ್ಟಂಗೆ ಆಗ್ಬಿಟ್ಟೈತೆ ಅದು ಕತೆ. ಈಗ ಬಿಡು ಏಮಣ್ಣ, ಈಗ ಹೆಂಗಿದ್ರು ಹೊಸಿ ಬೇಗನೆ ಬಂದ್ಬಿಟ್ಟಿದಯಿ ಊರಿಂದ. ಈಗ ನಮ್ಮ ಕಮಲಕ್ಕನ ಕರಿ ಇಲ್ಲಿಯೇ ಜಾತ್ರೆ ನಡೀತದೆ ಸುತ್ತೂರ್ಲಿ, ಹಂಗೆ ಒಂದು ಸುತ್ತ ಹಾಕೊಂಡು ಬಂದ್ಬಿಡಮ್ಮ. ಏ ನನ್ನ ಇಷ್ಟ ಕಮಲಕ್ಕ ಎಲ್ಲ ಜಾತ್ ಗಿತ್ರೆ ಹೊಂಟೋಗಿರ್ಬೇಕು ಅನಿಸ್ತದೆ, ಪೂಜೆ ಮಾಡಿಸ್ಬೇಕು ಅಂತಿದ್ಲಕ್ಕ ಚಂದ್ರಣ. ಅಯ್ಯೋ ಮನ್ಲಿ ಪೂಜೆ ಮಾಡ್ಬಿಡಿಲ್ವಾ? ಅಯ್ಯ ಅಣಗ ಆಗ್ಲೇ ವಿಭೂತಿ ಗಟ್ಟಿ ಹಾಕೊಂಡಿಲ್ವ? ನೋಡಣ್ಣ ಬಾಯಿ ಮನೆ ತವಿದಾಳೆ ಇದು ನೋಡಕ್ ಹೋಗೋಣ. ಅದೇ ಕೂಗ್ಬೇಡ, ಅಲ್ಲೇ ಕುಂತಿಲ್ವಾ ಅಲ್ಲಿ ಬಾಗಲ್ ಸಂದಿ ಬಂಡ್ರಪ್ಪ ಇಲ್ಲಿ ಅದೆಷ್ಟು ಮಾತಾಡ್ತಾ ಇದೀರ ಆಗಿಂದ ನಾನು ನೋಡ್ತಾ ಇದ್ದೀನಿ, ಬರೀ ಮೊಬೈಲ್ ವಿಷಯವೇ ಆಗೋಯ್ತು. ನೀ ಏನು ಮಾಡ್ತಿದ್ದ? ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಕಣ್ಣಣ್ಣ. ಈಗ ಸುತ್ತೂರ್ ಜಾತ್ರೆ ಎಲ್ಲ, ಅದಕ್ಕೆ ನೀವು ಎಲ್ಲ ಬಂದ್ರೆ ಹಂಗೆ ಹೋಗ್ ಒಂಚೂರು ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಕಾಯ್ತಾ ಕುಂತಿದ್ದೆ. ಮನೆ ಕೆಲಸ ಮಾಡೋದ್ ಹೆಂಗೆ ಅಂತ ಮೊಬೈಲ್ ಒಳಗೆ ನೋಡ್ತಾ ಇರೋದು. ಸುಮ್ನಿರು, ನಾನೇನ್ ಮೊಬೈಲ್ ನೋಡ್ಕೊಂಡ ಮನೆ ಕೆಲಸ ಮಾಡ್ತಾ ಇದ್ದೆ? ಗಿಡ್ಗೆ ಎಲ್ಲ ಮಾಡಕ್ಕಿಲ್ವ ಕಮಲಕ್ಕ? ಈಗ ಕಣಪ್ಪ ಅವೆಲ್ಲ ನೋಡ್ಕೊಂಡಿಲ್ಲ. ನಗಸಾಟ್ಗೆ ಮಾತಾ ಬಿಟ್ಬಿಟ್ಟು ಸುತ್ತೂರ್ ಜಾತ್ರೆ ಕಡೆ ಹೋಗ ಈ ಶಿವ ಮಾತಾಡಿ. ಇಲ್ಲ ನಾನು ಏನು ಗೊತ್ತಾ ಕಮಲಕ್ಕ, ನಾನು ನಿಮ್ ಜೊತೆಯೇ ಹೋಗ್ಬೇಕು ಅಂತ ಅನ್ಸಿತ್ತು ಸುತ್ತೂರ್ ಜಾತ್ರೆಗೆ. ಏಮಾಬೋಟ ನಮ್ಮ ಪಕ್ಕದಳ್ಳಿ ಮಾದಣ್ಣಿಲ್ವಾ, ಅಯ್ಯ ಬಾ ಒಂದು ಸುತ್ತ ಹಾಕೊಂಬರಮು ಅಂತ ಅಂದ್ಬಿಟ್ಟು ನನಗೆ ಮುಂಚಿತವಾಗಿ ಕರ್ಕೊಂಡು ಹೊಂಟ್ಬಿಟ. ನಂಗೆ ಹೊಲದ ಮನಸ್ಸು ಮತ್ತೆ ಹೋಗಿ ಬಂದ್ಬಿಟ. ಹೋಗಿದ್ದಿ ಹೇಳ್ತೀನಿ ಕೇಳಕ. ಏನ್ ಜನವೋ ಜನಕವ್ವ, ಏನ್ ನೋಡಕ್ಕದ್ದಲ್ಲಿ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ, ಯಾಕಪ್ಪ ಈ ಮಾಟ್ ಜನ ಅವರ ಅಂತ ಕೇಳಿದ್ರೆ ಹೇಳಿದ್ರು, ಅಯ್ಯ ಬಿಡು 2 ವರ್ಷದಿಂದ ಜಾತ್ರೆ ನಡೆದಿರ್ನಿಲ್ಲ ಈ ಕೊರೋನಾ ಕಾರಣಕ್ಕೆ, ಈ ಸರಿ ನಡೀತಾ ಇರೋದ್ರಿಂದ ಜನ ಎಲ್ಲ ಸುತ್ತೂರಿಂದೆಲ್ಲ ಬಂದ್ಬಿಟ್ಟಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಕಾಲಿಡಕ್ಕೆ ಜಾಗಿರ್ನಿಲ್ಲ ಮಾದಣ್ಣಂಗೆ ಹೇಳ್ದಿ, ನೋಡಪ್ಪ ನೀನು ಕರೆದೆ ಅಂತ ನಾನು ಬಂದಿವ್ನಿ, ನಾನಿಲ್ಲಿ ಹೆಚ್ಚು ತಿರುಗಾಡೋಕ್ಕಾಗೋದಿಲ್ಲ, ನಮ್ಮ ಫ್ರೆಂಡ್ಸ್ಗಳು ಅವರೇ, ನಾನು ಅವ್ರ ಜೊತೆ ಇನ್ನೊಂದು ಕಿತಾ ಬತ್ತೀನಿ, ನೀವು ಹೋಗಿ ನೋಡ್ಕೊಂಬಪ್ಪ ಅಂತ ಅಂದ್ಬಿಟ್ಟು ನಾನು ಅಲ್ಲಿಯೇ ಅದೇ ಒಳ ಅರಿತದಲ್ಲವ ಆ ಕಟ್ಟೆ ಮೇಲೆ ಕುಂತಿದ್ದಿ. ಅಸಳಿ ಆದ್ರೇನು ಮಾಡೋದು, ಜನ ತಿರುಗಾಡ್ತಿರ್ನಿಲ್ವ, ಅದು ನೋಡೋದೇ ಒಂದು ಐಬೋಗ. ಅದಕ್ಕೆ ಒಂದಷ್ಟೊತ್ತು ಕುಂತಿದ್ದು. ಆ ಮಾದಣ್ಣಂಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಆಮ ಹಿಂಗೆ ಕಣ್ಬಿಡ ಅಷ್ಟ ಬಂದ್ಬಿಟ್ಟ ಮತ್ತೆ ಆಮ ಇದ್ಯಾಕಪ್ಪ ನೀನು ಬಂದ್ಬಿಟ್ಟ? ಅಯ್ಯೋ ಬಗಪ್ಪ, ಅಯ್ಯೋ ಆ ಜನ ಆ ಪಾರ್ಟಿ ಅವರ ನಾನು ಎಲ್ಲಿ ಕಾರ್ ಇಡ್ಲಿ ತುಳಿದ್ಗಿಳಿದ್ ಬಿಟ್ಟವ್ರು ಅಂದ್ಕೊಂಡು ಬಂದ್ಬಿಟ್ಟೆ ಅಂತಂದ. ಆಮೇಲೆ ಬಸ್ ಹತ್ಕೊಂಡು ನಮ್ಮ ಮೂರು ದಿಕ್ಕ ನಾನು ಬಂದ್ಬಿಟ್ಟು ಈಗ ಏಮಣ್ಣ ಹೇಳಪ್ಪ ಈಗ ಜಾತ್ರೆಗೆ ಹೆಂಗಪ್ಪ ಯಾದ್ರಲ್ಲಿ ಕರ್ಕೊಂಡು ಹೋದ? ಯಾತ್ರಲ್ಲಿ ಹೋಗೋದು ಅಂದ್ರೆ ನಮ್ ನಮ್ಮ ಇದ್ರಲ್ಲೇ ಹೋಗೋದು, ಇಲ್ಲ ಅಂದ್ರೆ ಬಸ್ ಅವೇ ಬಸ್ ಅಲ್ಲಿ ಅಲ್ಲೊಂದ್ ಕಡೆ ಕುಂತ್ಕೋಬೇಕು ಇಲ್ಲೊಂದ್ ಕಡೆ ಕುಂತ್ಕೋಬೇಕು ಅನ್ನಂಗಿಲ್ಲ. ಈಗ ಮೊದಲ ಬಸ್ಗೆ ನಾವು ಹೋಗ್ಬಿಡಮು, ಸೀಟ ಇಡ್ಕೊಳಮು, ನಮ್ನ ಪಕ್ ಪಕ್ಕದಲ್ಲೇ ಕುಂತ್ಕೊಳಮು. ನಮ್ ಏಮಣ್ಣ ಭಯ ಆದ್ರೆ ಯಾಕೈನ ಹಿಡ್ಕೊಂಡ್ ಕುಂತ್ಕತ್ತೀನಿ ಬುಡವ. ಚಳಿ ಜಾಸ್ತಿ ಚಂದ್ರಣ್ಣ, ಚಳಿ ಚಳಿ ಸ್ವಲ್ಪ ಬಿಸಿಲೇ ಇರ್ಲಿ, ಸಾಯಂಕಾಲ ತನಕ ನೋಡ್ಬೇಕು ಕಣ್ಣಣ್ಣ ಏನೇನೋ ಮಾಡವ್ರಂತೆ, ನಾವು ಲೇಟ್ ಆಗೋದ್ರಾಗಲ್ಲ ಚಂದ್ರಣ್ಣ ಹೇಳ್ತಾರೆ. ಈಗ ಸರಿ ಕಮಲಕ್ಕ, ನಮ್ ಏಮಣ್ಣನ್ ಕೈಲಿ ಅದೇನೋ ಪಾಕಿಟ್ ಅದಲ್ಲ, ಅದ್ ಏನಪ್ಪ ಅದು, ಅದ್ ಏನ್ ಹಿಡ್ಕೊಂಡಿದ ಅವಾಗಿಂದ? ಜಾತ್ರೆದು ಕರಪತ್ರ ಅಲ್ಲಿ ನೋಡ. ಓಹೋ, ಆಹ್ವಾನ ಪತ್ರಿಕೆ. ನಮ್ಮ ಏಮಣ್ಣನ ಅಡ್ರೆಸ್ಗೂ ಕಳಿಸ್ಬಿಟ್ಟವ್ರೆ ಅಂತ. ಅಲ್ಲಿ ನಾನು ಬಗ್ತಕ್ಕಂದ ಚಂದ್ರಣ್ಣ, ಸುತ್ತೂರು ಮಠಕ್ಕೆ ನಡ್ಕತ್ತಿದ್ನೆ. ಹಂಗಾಗಿ ಏನಾಗದೆ ಅಲ್ಲೆಲ್ಲ ನಮ್ದು ಹೆಸರು ನೋಂದಾವಣಿ ಇರ್ತದಲ್ಲ, ಹಂಗಾಗಿ ವರ್ಷ ವರ್ಷ ಜಾತ್ರೆ ನಡೆಯಾಗ ಒಂದ್ ಕರಪತ್ರ ಕಳಿಸ್ತಾರೆ. ಈಗ ಅದೇನೋ ಕೃಷಿ ವಸ್ತು, ಅದೇನೇನದೇನು ಕೇಳೋದು ಕಮಲಕ್ಕ? ಮಾಮೂಲಿ ಕೃಷಿ ಮೇಳ ಎಲ್ಲಾ ಕಡೆ ನಡೆದಂಗೆ ಇಲ್ಲೂ ನಡೀತದೆ ಈ ಕೃಷಿ ಮೇಳ. ಅನ್ನೋದು ಹೆಂಗಾಗ್ಬಿಟ್ಟೈತೆ, ನಮ್ಮಂತ ರೈತರಿಗೆಲ್ಲ ಒಂಥರ ಈ ಕೃಷಿ ಹಬ್ಬ ಇದ್ದಂಗೆ. ಈ ಕಡೆ ಒಂದ್ ಜಾತ್ರೆ ಆದ್ರೆ ಇದು ನಮಗೆ ಈ ಕೃಷಿ ಜಾತ್ರೆ. ಅಲ್ಲಿ ಏನೇನು ರೈತರಿಗೆ ಮಾಡೋದಕ್ಕೆ ಸಾಧ್ಯತೆ ಇದೆ, ಯಾವ್ಯಾವ ಮಾಹಿತಿ ಬೇಕು, ಮತ್ತೆ ಅಲ್ಲಿ ಮೊದಲು ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ವಾ, ಸರ್ಕಾರದ ವತಿಯಿಂದ ಇರುವಂತದ್ದು JSS KVK ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರ. ಅಲ್ಲಿರುವಂತ ಎಲ್ಲ ಹಿರಿಯ ವಿಜ್ಞಾನಿಗಳು ಎಲ್ಲ ತಂತ್ರಜ್ಞರು ಏನ್ ಮಾಡಿದ್ದಾರೆ, ಎಲ್ಲ ಈ ರೀತಿಯ ಬೆಳೆಯಂತ ಪ್ರಗತಿಪರ ರೈತರನ್ನ ನನಗೂ ಒಂದು ಹೇಳವ್ರೆ, ನನ್ನ ಮುಂದೋಸಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಏನ್ ಹೇಳಿದಾರಪ್ಪ ನಿನಗೆ? ನೀನು ಒಂದ್ ಸ್ವಲ್ಪ ಚೆನ್ನಾಗಿ ಕೃಷಿ ಮಾಡಪ್ಪ, ನಿಂದು ಒಂದು ಪ್ರಾತ್ಯಕ್ಷಿಕೆ ಮಾಡವ ಅಂತ ಹೇಳವ್ರೆ. ನೀನು ಮಾತಾಡಬೇಕು ಕೋಲ ಹಿಡ್ಕೊಂಡು. ನಾನು ಮಾದರಿ ಆದ್ರೆ ಮೊದಲು ನಿಮ್ಮಂತ ನಾಲ್ಕು ಜನಕ್ಕೆ ನಮ್ಮೂರಲ್ಲಿ ತೋರಿಸೋದು, ಆಮೇಲೆ ಹಂಗೆ ಎಲ್ಲ ಯಾರು ಬರೋರ್ಗೆ ನೋಡಪ್ಪ ಏ ಮಣ್ಣು ಇನ್ ಕೃಷಿ ಮಾಡೋನೆ ಪ್ರಗತಿಪರೈತ ಅಂತ. ಏ ಮಣ್ಣ ಆಗ್ಬೇಕು ಅಂತ ಈಗ ಏನು ಈಗ ಮಾಡಿರಂತವ್ರನ್ನ ನೋಡ್ಬೇಕು. ಇನ್ ಚಂದ್ರಣ ಮಾಡೋ ಕೃಷಿ ನೋಡ್ಕೊಂಡು ಹೋದ್ರೆ ಬಿಡು, ಅದ್ ಯಾವ ಮಾತು ಅಂತ ಆಡ್ದಿ. ನನ್ನ ನೀನು ಒದಂಬಿಟ್ಟು ಇಮ್ಮ ಮ್ಯಾಕ್ ಹೇಳಕ್ ನೋಡ್ತಾವ್ನೆ, ನಾ ಬಿಟ್ಟನ ಅಯ್ಯೋ ಗೊತ್ತಿಲ್ಲ ಏಮಣ್ಣಂಗ. ನೋಡಪ್ಪ ನೀನು ಬೆಳಿ, ನಿನ್ ಜೊತೆ ಇಲ್ಲವ್ರು ಬೆಳಸು, ಅದು ನಿಜವಾದ ನಮ್ಮ ಮುಂದಿನ ಜಾತ್ರೆಗೆ. ಒಟ್ಟಿನಲ್ಲಿ ನೀವಿಬ್ರು ಅಲ್ಲಿ ಏನೇನ್ ಬೆಳೆದಿದ್ದೀರಾ ಅದನ್ನ ಅಲ್ಲಿ ತಗೊಂಡೋಯ್ತೀರಾ, ಬಹುಮಾನ ತಗೋತೀರಾ? ನೀ ಏನ್ ಮಾಡ್ದಿ? ನಾನ್ ಬರ್ತೀನಿ ಬಹುಮಾನ. ಎರಡನೇ ಮೂರನೇ ವರ್ಷದಲ್ಲಿ ಬಹುಮಾನ ಕೊಟ್ಟಿಲ್ವಾ? ಈಗ ನಾವು ನಮ್ ಸ್ತ್ರೀ ಶಕ್ತಿ ಸಂಘದಿಂದ ಅಲ್ಲೆಲ್ಲ ಸ್ಪರ್ಧೆ ಇತ್ತಲ್ಲ, ಹೋಗಿದ್ದ ನಾನ್ ನಿಮ್ಗೆ ಹೇಳಲಿಲ್ಲ, ನಮ್ಮನ್ನು ಬಿಟ್ಬಿಟ್ಟು ಓಟೋದಿಯಲ್ಲ ಅಂತ ಅನ್ಬಿಟ್ಟು. ರಂಗೋಲೆ ಸ್ಪರ್ಧೆ, ಸೋಬಾನೆ ಪದ ಆಡಕ್ಕೆ ಅಲ್ಲಕವ್ವ ನಮ್ ಕಣ್ ತಪ್ಪಿಸ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಬರೀ ಹೆಣ್ಮಕ್ಳು ಹೋಗಿದ್ದು, ಗಂಡ ಐಕ್ಳಿಗೆ ಏನ್ ಕೆಲ್ಸ? ಸ್ತ್ರೀ ಶಕ್ತಿ ಸಂಘದಿಂದ ಹೋಗಿದ್ದ ಮಾತಾಡಕ್ ಗಂಡ ಐಕ್ಬೇಕು, ಅರ್ಧ ಗಂಟೆ ಕುಂತ್ಕೊಂಡು ಮಾತಾಡ್ತಿದ್ದ ಆ ಗಂಡ ಐಕ್ಳನ್ನ ಬುಟ್ಬಿಟ್ಟು ಹೋಗೋದು ಏನಿತ್ತು ಕಣ್ಣ? ಅದು ಬರೀ ಹೆಣ್ಮಕ್ಳಿಗೆ ಮಾಡಿದ್ರು ಆ ಸ್ಪರ್ಧೆನ. ಹ್ಞೂ ಕಣ್ಣ, ಒಳ್ಳೆ ಬಹುಮಾನನು ಬಂದೈತೆ. ಯಾವ ಡಿಸೈನ್ ಬುಟ್ಟಿ ಏನು ಏನು ಅಂತ ಹೇಳಿ, ನೀನ್ ಬಂದ್ ಕಣ್ಣಾರೆ ನೋಡಿದ್ರೆ ಗೊತ್ತಾಗುತ್ತೆ. ಮೊಬೈಲ್ ಸ್ಟೇಟಸ್ ಹಾಕೊಂಡು ನೋಡಿರ್ಲಿಲ್ವಾ? ಬಸವಣ್ಣ ಕುಂತಿರಂಗೆ ಶಿವಲಿಂಗ ನೋಡ್ತಾ ಇರಂಗೆ ಚುಕ್ಕಿ ಇಟ್ಬಿಟ್ಟು ರಂಗೋಲಿ ನೋಡ್ತಿದ್ದಂಗಿಯೇ ಪ್ರೈಜ್ ಅನೌನ್ಸ್ ಮಾಡ್ದಿಯೇ ತಂದು ಕೈಗೆ ಕೊಟ್ಬಿಡ್ಬೇಕು. ಅವಾಗ ಅದೇನೋ ನಾಳೆ ಅದೇನೋ ಲಾಸ್ಟ್ ದಿನ ಅಂತಿದ್ರಲ್ಲಪ್ಪ. ನಾಡ್ದು ಸೋಮವಾರ. ಸೋಮವಾರ ಸಮಾರೋಪ. ಸಮಾರೋಪ ಸರಿ ಬಿಡು, ನಾಳೆ ಒಂದ್ಸತಿ ನೋಡ್ಕೊಂಡ್ ಬರೋಣ ಆ ಕೃಷಿ ಬ್ರಹ್ಮಾಂಡ ನೋಡ್ಬೇಕು. ಕೃಷಿ ಬ್ರಹ್ಮಾಂಡ ಅಲ್ಲಿ ಯಾಕ ನೋಡಕ್ ಹೋಯ್ತೀಯ? ಈಗ ನನ್ ಜಮೀನಲ್ಲೂ ನನ್ಗೆ ನಾನು ಹೇಳಲಿಲ್ವಾ, ಅದ ಈಗ ಎರಡ್ ತಿಂಗಳಿಂದ ನಾನು ಹಿಂಗೆ ಒಬ್ರು ಕೃಷಿ ವಿಜ್ಞಾನಿ ಯಾರೋ ಒಬ್ರು ಇಲ್ಲಿ ಮಾಡವ್ರೆ ನಮ್ಮ ರೈತರು ಒಬ್ರು ಇರೋದು ಒಂದೇ ಎಕರೆ. ಒಂದೇ ಎಕರೆ ಒಳಗಡೆ ಅವ್ರಿಗೆ ತಿಂಗಳಿಗೆ ಅವ್ರ ಜೀವನಕ್ಕೆ ಆಗಿ ಮಿಕ್ಕಿ ಒಂದಷ್ಟು ಕೂಡಿಡೋಷ್ಟು ಹಣನು ಸಂಪಾದನೆ ಮಾಡ್ತಾವ್ರೆ, ಅವರ ಆಹಾರಕ್ಕೂ ಮಾಡ್ತಾರೆ. ನಮ್ಮಲ್ಲೆಲ್ಲ ಹಳ್ಳಿ ಹುಡುಗರು ಒಂದು ಎಕರೆ ಎರಡು ಎಕರೆ ಎಲ್ಲ ನೆನೇನು ಬರೋ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಯಾವಾಗ ಬೇಡ ಹೋಗೋತಾಗ ಹೊರಟೋತಾರಲ್ಲ. ಒಂದು ಎಕರೆಲ್ಲೇ ಪಾಪ ಇಬ್ಬರು ಗಂಡ ಹೆಂಡ್ತೀರು ಸೇರಿಕೊಂಡು ಇಲ್ಲೊಂದು ಕೃಷಿ ಮಾಡ್ತಾವ್ರೆ. ಅದು ನಾನು ನೋಡೋಕೆ ಹೋಗಿದ್ದೆ ಇದು ಹೆಂಗೆ ಅಂದ್ಬಿಟ್ಟು ಕೇಳಿದ್ಕೆ ಅವರು ಇಲ್ಲ ಇಲ್ಲ ನಾವು ಮಾಡ್ತಾಯಿದ್ದೀವಿ, ನಮ್ಗೊಂದಿಷ್ಟು ಆವಾಗ ಇವಾಗ ಹೋಗಿ ನಾವು ಒಂಚೂರು ಕೃಷಿ ವಿಜ್ಞಾನಿಗಳು ಭೇಟಿ ಮಾಡಿ ಮಾಹಿತಿ ತಗೊಳ್ತಿದ್ದೀವಿ ಅಂದ್ಬಿಟ್ಟು ಹೇಳಿದ್ರು. ತಾಡಿಯಪ್ಪ ನಾನು ಭೇಟಿ ಮಾಡಿ ಈಗ ನಾನು ನಂದು ಹಳ್ಳದ ಕೆಳಕ್ಕೆ ಒಂದ್ ಎಕರೆ ಹಂಗೆ ಬಿಟ್ಕೊಂಡಿದ್ನಲ್ಲ, ಪಾಳ್ ಬಿದ್ದಿತ್ತಲ್ಲಪ್ಪ, ಪಾಳ್ ಬಿದ್ದಿದೆ, ತೆಂಗಿನ ಸಸಿ ಏಳಿಸಿದ್ದೀನಿ ಅದು ಎರಡು ವರ್ಷ ಆಯ್ತು. ಅದ್ರಲ್ಲಿ ಏನ್ ಹಾಕ್ಬೋದು ಏನ್ ಮಾಡ್ಬೋದು ನೋಡ್ದೆ. ಈ ಶುಂಠಿ ಬೆಳೆದ್ಬಿಟ್ಟು ಕೈ ಸುಟ್ಕೊಬಿಟ್ಟೆ, ಎಲ್ಲರೂ ಊರಲ್ಲೆಲ್ಲ ಬೆಳೆದ್ರು ಅಂತ. ನಾನು ಹೇಳಿದ್ದು ಜಾತ್ರೆಲಿ ಕೃಷಿ ಬ್ರಹ್ಮಾಂಡ ನೋಡೋಣ ಅಂದ್ರೆ ನೀನ್ ಕೃಷಿ ಬ್ರಹ್ಮಾಂಡ ಮಾಡೋರ್ಗೂ ನಾವು ಕಾಯಕಾಯ್ತದ? ಜಾತ್ರೆ ಪಾಡಿಗೆ ಜಾತ್ರೆ ಇರ್ಲಿ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತಲ್ಲೇ. ನಾನು ಈಗ ನೀವು ಹೋಗಿದ್ಯಲ್ಲ ನಿಮ್ಮ ಸಂಕಟ ಖಾತಿರ್ ಜೊತೆ ಅದು ನೋಡಿವ ನೀನು ಕೃಷಿ ಬ್ರಹ್ಮಾಂಡ ತಯಾರಿ ಮಾಡ್ತಾ ಲೇಟ್ ಆಗೋಯ್ತು ಕಣ್ಣಣ್ಣ. ಇನ್ ಎಲ್ಲಿ ನೋಡಿಯ ಕತ್ಲಾಗ್ತಾ ಬಂತು, ಇನ್ ನಮ್ಮೂರ್ಗೆ ಕೊನೆ ಬಸ್ಸು ಅಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಈ ಕಡೆಗೆ ಹೆಂಗೂ ನಿಮ್ಗಳ ಜೊತೆ ಹೋಯ್ತೀನಿ ಅಂತ ಗೊತ್ತಿತ್ತಲ್ಲ. ಅವಾಗ ಹೋಗಿ ಅದನ್ ಬೆಳಗ್ಗೆ ಸಾಯಂಕಾಲ ತನಕ ನೋಡ್ಬೇಕು ಕಣ್ಣಣ್ಣ. ನಾನು ಹೋಗಿ ಅದೇನು ಒಂಚೂರು ಮಾಹಿತಿ ನೋಡ್ಕೊಂಡು ನಾವು ಹಂಗೆ ಬೆಳೆಯೋಣ. ನೋಡವ್ವ ನೀ ಏನ್ ತೀರ್ಮಾನ ಮಾಡಿದಯಿ ಅದಕ್ಕೆ ನಂದು ರೈಟು. ಏನವ ನಾಳೆ ಒತ್ತಾರಿ ಒತ್ಮೂಡ ಮುಂಚೆ ಅಲ್ಲ ಎದ್ದು ನಾವು ಹೊಸಿತಿ ಒಟ್ಗಿಟ್ಗೆ ಏನಾರು ಹೊಸಿ ಹಾಕೊಂಡು ಆಮೇಲೆ ಬಸ್ ಅಲ್ಲಿ ಹೋಗವಕ್ಕಮ್ಮ. ಏನು ಪ್ರಸಾದಕ್ಕೆ ಹೋಗ್ಬಿಡವ ನಡಿ ಚಂದ್ರಣ್ಣ? ಬೇಡ ಪ್ರಸಾದಕ್ಕೆ ಹೋಗ್ಬಿಡ. ಬೇಡ ಬೇಡ ಇರು ಅಲ್ಲಿ ಊಟ ಮಾಡಮು ಸುಮ್ನಿರಪ್ಪ. ಬೆಳಿಗ್ಗೆ ಅದ್ಯಾಕೆ ಆತಾತ್ರಕ್ಕೆ ಪ್ರಸಾದಕ್ಕೆ ಹೋಗವ ಬಿಡು. ಆಮೇಲೆ ನೀನು ಕೃಷಿ ಅದೇನ ಬ್ರಹ್ಮಾಂಡವ ಮಾತಾಡ್ತಿದ್ಯಲ್ಲಪ್ಪ ಅದು ನೀನು ಮಾಡ್ಬೇಕು ಅಂತ ಏನಾರ ಅನ್ಕೊಂಡಿದ್ದೆ. ಪ್ರಯತ್ನ ಮಾಡ್ತಾ ಕೈ ಸುಟ್ಕೊಂಡೆ ಅದ ಅಲ್ಲೇ ಕೃಷಿ. ಅದು ಯಾವ ಬೆಳಗ್ಗೆ ತೆಂಗಿ ಇಳಿಸ್ತಾನಪ್ಪ ನಮ್ಮ ನೋಡಿಲ್ಲ ನಮ್ ಕಡೆ ಮೇಲೆ ಕೃಷಿ ಮಾಡೋ ರೈತ ನೀನು ಕಮಲಕ್ಕ. ನಮ್ ಚಂದ್ರಣ್ಣನ ಬಗ್ಗೆ ನಮ್ಮ ಅವನ ಇನ್ನೊಬ್ಬ ಸ್ನೇಹಿತ ಅವನೇ ಮಲ್ಲೇಸ ಅಂತ ಅವ್ನು ಹೇಳ್ತಾ ಇದ್ದ, ಈ ಚಂದ್ರಣ್ಣಗೆ ಎಂತ ಭಯ ಅಂದ್ರೆ ಈ ಗದ್ದೆಲ್ಲಿ ನೀರು ನೋಡ್ಕೊ ಬರೋಗು ಅಂದ್ಬಿಟ್ಟು ಅವ್ರ ಅಪ್ಪ ಕಳ್ಸೋದ್ರಂತ. ಕಳಿಸ್ದಾಗ ಇವನೇನ್ ಮಾಡ್ದ, ಗದ್ದೆ ಎಲ್ಲೋ ದಾರಿಲಿ ಹೋಗನಾಗ ಅವ್ ನೋಡ್ಬಿಟ್ಟವನ ಗದ್ದೆ ಒಳಗ್ ನಿಂತ್ರೆ ಎಲ್ಲಿ ನನಗೆ ಹೋಗಿ ಅನ್ನೋ ಭಯಕ್ಕೆ ನೀರ್ ನಿಂತದೋ ಇಲ್ವೋ ಗದ್ದೆಗ್ ನೀರ್ ಹಾಯ್ಸಿದೆ ಹೋಗಿ ನೋಡ್ಕೊ ಬರೋಗಂದ್ರೆ ಏರಿ ಮೇಲೆ ನಿಂತ್ಕೊಂಡ್ ಕಲ್ಲೆಸದಂತೆ, ಅದು ಡುಬುಕ್ ಅಂತ ಸೌಂಡ್ ಬಂದ್ರೆ ನೀರ್ ನಿಂತದೆ ಎಲ್ಲಾ ಗದ್ದೆ ಹೋಗ್ ಕಲ್ಲೆಸ್ಬಿಟ್ಟು ಬೈದಲ್ಲಿ ವಾಪಸ್ ಬಂದಿದ್ದಂತೆ. ಅವನು ಏರಿ ಇಳಿದು ಕೆಳಗೆ ಇಳಿಯೋದೇ ಇಲ್ಲ, ಮೇಲ್ ನಿಂತ್ಕೊಂಡೇ ಕೃಷಿ ಮಾಡೋದೈತ. ನೋಡಪ್ಪ ನಾ ಒಳ್ಳೆ ನಿದ್ಗಂಡಲ್ಲಿ ಅವನಿಗೆ ನನ್ನ ತಂಗಿ ಸಸಿಕಂಡವ ಅಂತ ಕೇಳ್ದೆ. ಸರಿ ಸರಿ ಬಿಡು, ಈಗ ನೀ ಮಾಡಿದ್ರೆ ನನಗೆ ಹೇಳ್ತಾ ಇದೆಯೇ ಇರ್ಲಿ, ತೊಂದ್ರೆ ಇಲ್ಲ ಬಿಡಪ್ಪ. ಅಂಥವ್ರು ಇರ್ತಾರಲ್ಲ ಅಂತ ನಮ್ ಅನ್ಕೊಳ್ಳಮ್ಮ ಅಂತ ಬುದ್ಧಿವಂತರುವೆ. ಈಗ ನೋಡು ಕಮಲಕ್ಕ, ಈಗ ಕೃಷಿ ಬ್ರಹ್ಮಾಂಡದ ವಿಷಯ ಅದು ಅಲ್ಲಿರ್ಲಿ, ಅಂದ್ರೆ ಒಂದ್ ಎಕರೆಯಲ್ಲಿ ಏನೇನ್ ಬೆಳಿಬಹುದು. ಅಲ್ಲ ನಂಗ್ ಆಶ್ಚರ್ಯ ಪಡ್ತೀಯ, ನಾನು ಆಹ್ವಾನ ಪತ್ರಿಕೆ ಇತ್ತಲ್ಲ ಅದನ್ ಕುಂತ್ಕೊಂಡ್ ನೋಡ್ದೆ, ನಿಜವಾಗ್ಲು ಒಂದ್ ಎಕರೆಯಲ್ಲಿ ಇಷ್ಟೆಲ್ಲ ಮಾಡ್ಬೋದಾ? ಕೃಷಿ ಹೊಂಡ ಮಾಡ್ಬೋದಂತೆ, ಅಲ್ಲಿ ಮೀನ್ ಸಾಕ್ಬೋದಂತೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತರಕಾರಿ ಬೆಳೆಯೋದು, ಸೊಪ್ಪು ಬೆಳೆಯೋದು, ಒಂದ ಎರಡ ಕೆಲವ್ರು ಇರ್ತಾರೆ ಕಣವ. ನಮ್ಮ ಅಪ್ಪ ಏನ್ ಮಾಡಿದನು, ಆ ಒಂದ್ ಎಕರೆ ನಾನು ಏನ್ ಮಾಡ್ಲಿ ಅನ್ಬಿಟ್ಟು ನಾನು ಬೆಂಗಳೂರು ದಿಕ್ಕ ಹೋಯ್ತೀನಿ. ನಾನೇ ಹೊಂಟೋಗಿದ್ದೀನಪ್ಪ, ಬೇರೆಯವ್ರಿಗೆ ಯಾಕೆ ಹೇಳಿ, ನಂದೇ ತಕೋ, ನಾನೇ ಹೊಂಟೋಗಿದ್ದಾನೆ ಊರಿಗೆ ಬಂದವನು. ಹೇಳ್ದ ನಿಮ್ಮ ಅಪ್ಪ ಬಂದು ನನಗಲ್ಲ ಕಯ್ಯ, ಅವ ಸರಿಕರ ಜೊತೆ ಮಾತಾಡ್ತಿದ್ದ, ಅದೇನು ಅಂತ ನಮ್ಮ ಐದ ಊಟಬಿಟ್ಟಾನೆ ಬೆಂಗಳೂರು ದಿಕ್ಕೆ ಓದಿರೋದ್ ನೋಡಿದ್ರು ಓಸಿ, ಅದೇನು ಕೆಲಸ ಹುಡಿಕೊಂಡನೋ ಗೊತ್ತಿಲ್ಲ, ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಮ ಹಿರಿಕರು ಮಾಡಿರೋದು ಅದೇ ಓಸಿ ಜಮೀನ ನೋಡ್ಕಪ್ಪ ಅಂತಂದ್ರೆ ಇದು ಸಾಲ್ದದ ಅಂತಂದ್ಬಿಟ್ಟು ನನಗೆ ದಬಾಯಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟ ಪ್ಯಾಟಿಗೆ. ಇರಲಿ, ಆಮೆಯಿಂದ ಒಯ್ದ ಹೊಟ್ಟೋದ ಏನ ಹೆಂಗಾರ ಮಾಡಿ ಕರ್ಕೊಂಬನ್ರಪ್ಪ ಅಂತಂದ್ಬಿಟ್ಟು ನಿಮ್ಮ ಅಪ್ಪ ಹೇಳ್ತಿದ್ದೆ ನಾನು ಕೇಳ್ಕೊಂಡು. ಇರಲಿ, ಆದ್ರೂ ನೀನು ಊರಿಗೆ ಬಂದು ಇಷ್ಟೆಲ್ಲ ನೀನು ಡೆವಲಪ್ ಆಗ್ಬಿಟ್ಟಿದೆಯಲ್ಲ, ನಿಜಕ್ಕೂ ಅದು ಸಂತೋಷ ಆಯ್ತದೆ ಕಣ್ಣಮ್ಮಣ್ಣ. ಈಗ ನೀನು ಕೃಷಿ ಬ್ರಹ್ಮಾಂಡವ ಮಾಡೋಕ್ಕೆ ಅಂತ ಹೊಂಟಿದೆಯಲ್ಲಪ್ಪ, ಈಗ ನಿನ್ನ ಹತ್ರ ಇರೋದು ಒಂದ್ ಎಕರೆ. ಒಂದ್ ಎಕರೆ ಅಂದ್ರೆ ಅದೆಲ್ಲ ಅದ ಹಳ್ಳದಲ್ಲಿ ಇತ್ತು ಅಂತ ಹೇಳಿದೆ. ಹಳ್ಳದಲ್ಲಿ ಇತ್ತು, ಸರಿಯಾಗಿ ನೀರು ಬರ್ತಿತ್ತಿಲ್ಲ. ಈ ಬೇಸಿಗೆಯಲ್ಲಿ ಏನಾಗ್ಬಿಡ್ತು ಕೇಳು ಹೇಳ್ತೇನೆ, ಈಗ ಒಂದ್ ಎರಡ್ ವರ್ಷದಿಂದ ಸರಿಯಾಗಿ ಮಳೆನೇ ಆಗ್ತಿವಲ್ಲಪ್ಪ, ಬೋರ್ ಹಾಕ್ಸಿದ್ನಲ್ಲ, ಆ ಬೋರ್ ಅಲ್ಲಿ ಏನಾಯ್ತು, ನನ್ಗೆ 5 HP ಮೋಟರ್ ಇಳಿಸ್ಬಿಟ್ಟಿದೆ. ಅದು ಏನ್ ಮಾಡ್ತಿತ್ತು, ನೀರು ಸರಿಯಾಗಿಲ್ದನೆ ಗ್ಯಾಪ್ ಹೊಡಿತಿತ್ತು. ಸರಿ, ಇದು 5 HP ಗೆ ಗ್ಯಾಪ್ ಹೊಡಿತದೆ, ಸರಿಯಾಗಿ ನೀರ್ ಮೇಲೆ ಎತ್ತಕ್ಕಿಲ್ಲ ಅನ್ಬಿಟ್ಟು ಯಾರೋ ನಮ್ಮ ಸ್ನೇಹಿತರು ಏನು ಮಾಡಿದ್ರು, ಇದ 2 HP ಇಳಿಸ್ಬಿಡು, ಸಣ್ಣ ನಲ್ಲಿ ನೀರ್ ಚೆನ್ನಾಗಿ ಬರ್ತದೆ, ತಂಗಿನ ಸಸಿಗೆ ಆಯ್ತದೆ, ಹೆಂಗೋ ತಂಗಿನ ಸಸಿ ಒಂದ್ ನೇರ್ಪ್ ಮಾಡ್ಕೊಬಿಡು ಅಂದ್ರು. ನಾನೇನ್ ಮಾಡಿದೆ, ಸರಿ ಅನ್ಬಿಟ್ಟು 2 HP ನೀರ್ ಇಳಿಸ್ದೆ. ಈಗ ಮಳೆ ಗಿಳೆ ಎಲ್ಲ ಆಗಿ ಒಂದು ಕೃಷಿ ಮಂಡಳಿಯಿಂದ ಹಾಕೊಟ್ರ ನಮಗೆ ಪಂಚಾಯತಿ ಕಡೆಯಿಂದ ಕೃಷಿ ಇಲಾಖೆಯವರು, ಆ ಕೃಷಿ ಹೊಂಡದಿಂದ ಇದು ಮಾಡಿ ಮತ್ತೆ ಅದಕ್ಕೊಂಚೂರ ಮರುಪೂರ್ಣ ಅಂತಾರಲ್ಲಪ್ಪ ಇದಕ್ಕೆ, ಅದನ್ನ ಮರುಪೂರ್ಣಕ್ಕೆ ಅಂದ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಡೆ. ಅದಕ್ಕೂ ಪಂಚಾಯತಲ್ಲಿ ಒಂದಿಷ್ಟು ದುಡ್ಡು ಕೊಟ್ಟಿದ್ರು, ಅದೆಲ್ಲ ಮಾಡ್ಕೊಬಿಟ್ಟು ಈಗ ಮಳೆನೂ ಚೆನ್ನಾಗಾಯ್ತು, ನೀರೆಲ್ಲ ಶೇಖರಣೆ ಏನಾಗ್ಬಿಡೈತೆ, ಏನ್ ನೀರು ಉಕ್ತಾದೆ. ಈಗ ತಿರ್ಗ ನಾನು ಯೋಚನೆ ಮಾಡ್ತಿದ್ದೆ 5 HP ಹಾಕ್ಸ್ಬಿಡೋದ ಅಂತ. ಆಮೇಲೆ ಯಾರೋ ಹೇಳಿದ್ರು, ನೋಡು ನೀರ್ನ ಎಷ್ಟೇ ಇದ್ರೂ ಅದು ಒಂದ್ ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತೀವಲ್ಲಪ್ಪ, ಅದು ಠೇವಣಿ ಇಟ್ಟಂಗೆ ಡಿಪಾಸಿಟ್. ಭೂಮಿ ಒಳಗಡೆ ಅದು ಅಂತರ್ಜಲ ಹಿಂಗಿದ್ರೆ ಎಲ್ಲೂ ಹೋಗೋದಿಲ್ಲ. ಇರೋ ನೀರನ್ನ ಒಂದ್ ಮೇಲ್ಗಡೆ ಟ್ಯಾಂಕು ಮಾಡಿಸ್ಕೊಂಡಿದ್ದೇನೆ, ಟ್ಯಾಂಕ್ ಮಾಡಿಸ್ಕೊಂಡು ಹನಿ ನೀರಾವರಿ ಮಾಡಿಸ್ಕೊಂಡಿದ್ದೇನೆ. ಹನಿ ನೀರಾವರಿಲಿ ಈಗ ನನಗೆ ತೆಂಗಿಗೆ ಆಗ್ಬೋದು, ತೇಗದ ಸಸಿ ಸ್ವಲ್ಪ ಹಾಕೊಂಡಿದ್ದೀನಿ, ಪೂರ್ತಿ ಹಾಕೊಂಡಿಲ್ಲ, ಬದುಗಳ ಮೇಲೆ ಒಂದ್ 10 ಸಸಿ ಹಾಕೊಂಡಿದ್ದೇನೆ ಆಯ್ತಾ. ಅದ್ರ ಮೇಲೆ ಆಗ ಈಗ ಸೊಪ್ಪು ಗಿಪ್ಪು ಬೆಳೀತಿದೆ. ಈ ಎಲ್ಲಾ ಬೆಳೆದವ್ರೆ ಊರಲ್ಲೆಲ್ಲ ಒಳ್ಳೆ ರೇಟು ದುಡ್ಡು ಮಾಡ್ತಾರೆ ಅಂತ ಒಂಚೂರು ಶುಂಠಿ ಹಾಕ್ಬಿಟ್ಟೆ. ನಾನು ನನ್ನ ಬೆಳೆ ಬರೋದಕ್ಕೆ ರೇಟ್ ಬಿದ್ದೋಯ್ತು, ಕೈ ಸುಟ್ಕೊಂಡೆ, ಕೈ ಸುಟ್ಕೊಂಡೆ. ಅದಕ್ಕೆ ಬೇಡಪ್ಪ, ಈಗ ನಮ್ಗೆ ಈ ಕೃಷಿ ಬ್ರಹ್ಮಾಂಡದಲ್ಲಿ ಏನಾಯ್ತೆ, ಈಗ ಬೇಸಿಗೆ ಬರ್ತಾಯ್ತು ನೋಡು, ಈಗ ನೀರನ್ನ ಮಿತವಾಗಿ ಬಳಸ್ಕೊಂಡು ಬೇಸಿಗೆ ಬರೋದಕ್ಕೆ ಒಂದಷ್ಟು ಕಲ್ಲಂಗಡಿ, ಒಂದಷ್ಟು ಸೌತೆಕಾಯಿ, ಇವೆಲ್ಲಾನು ಒಂದ್ ಎಕರೆ 10 ಕ್ವಿಂಟಲ್ಪ್ಪ 10 ಕ್ವಿಂಟಲ್ ಮಾಡ್ಕೊತಾನೆ. ಮಧ್ಯದಲ್ಲಿ ಅಲ್ಲೇ ಒಂದಿಷ್ಟು ಜಾಗ ಸಿಕ್ಕಿದ್ರೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಬೆಳ್ಕೊಳ್ಳೋದು, ಒಂದಿಷ್ಟು ದಟ್ಟು ಸೊಪ್ಪು ಬೆಳೆಯೋದು, ಅವಾಗ ಅವಾಗ ಬೇಕಾಗಷ್ಟ ಬೆಳಿಬೇಕು ಅನ್ಕೊಂಡಿದ್ಯೋ ಬೆಳೆದಿದೆಯೋ. ನಾನು ಹೇಳ್ತೇನೆ ಇವೆಲ್ಲ ಪ್ಲಾನ್ ಕೃಷಿ ಬ್ರಹ್ಮಾಂಡದಲ್ಲಿ ನೋಡ್ಕೊಂಡು ಹಿಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹಂಗೆ ಕೀರೆ ಮಡಿ ಮಾಡ್ತಾನಂತೆ. ಅಲಕವ ಅದೇನೋ ಒಂದಿಷ್ಟು ಹಳ್ಳ ತೋಗ್ಬಿಟ್ಟು ಅಲ್ಲಿ ನೀರ್ ಬಿಟ್ಬಿಟ್ಟು ಅದೇ ಮೀನ್ ಮರಿ ಬಿಡ್ತೀನಿ ಅಂತಿದ್ದ. ನಿನ್ಗೆ ಹೇಳಿದ್ರೆ ಎಲ್ಲಿ ನಾಳೆ ಹೋಗಿ ಬಲಿ ಹಾಕಿ ಎತ್ಬಿಟ್ಟು ತುಂಬಿಕೊಂಡೈತಂತೆ ಅಲ್ಲಿ ಮೀನ್ಗಳಿದಾವೆ ಅದನ್ನ ಹೇಳ್ತಾ ಇರೋದು ಮೀನ್ಗಳ ನಾವೇ ನೌಸದ ಅವೇ ಊತ್ಕೊಳ್ತವೆ ಅದುವೆ ಒಂದಷ್ಟು ಬಲ ಆದ್ಮೇಲೆ ಒಂದಷ್ಟು ಅದು ಒಂದಷ್ಟು ಕೈ ಕಾಸಾಯ್ತದೆ ಏನಿಲ್ಲ ಎಂತಿಲ್ಲ ನಮ್ಗೆ ಒಂದಷ್ಟು ಮರಿಗಳು ತಂದ್ ಬಿಡಕೇನಪ್ಪ ನೋಡಿದ್ದೀನಿ ಇಲ್ಲ ಕಣ್ಣಣ್ಣ ಅದ್ರ ಮೇಲೆ ಒಂದು ಬೋನ್ ತರ ಮಾಡ್ಬಿಟ್ಟು ಅದ್ರ ತುಂಬಾ ಕೋಳಿಗಳು ಯಾವ್ದು ವೇಸ್ಟ್ ಆಗ್ಬಾರ್ದು ಅಂತ ನನ್ಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ಕೆ ದುಡ್ಡಿತ್ತಿಲ್ಲ ಅದಕ್ಕೆ ಮಾಡಿದೆ ಅಲ್ಲಿ ಇದೆಲ್ಲಾನು ರಸ್ತೆ ಹೋದಾಗ ಬಿದಿರು ಬೊಂಬೆ ಎಲ್ಲ ಕಡ್ದ್ಬಿಟ್ಟಿದ್ರಲ್ಲ ನಾನೇ ಒಂಚೂರು ಹೇಳ್ಬಿಟ್ಟು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಈಸ್ಕೊಂಡ್ಬಂದೆ ಈಸ್ಕೊಂಡ್ಬಂದು ಆ ಕಡೆ ಈ ಕಡೆ ಎಲ್ಲ ಒಂದಿಷ್ಟು ನೀರು ಕೊಟ್ಟಿ ಅಂದ ಅದು ಬೊಂಬ ಇದ ಹೇಳ್ಕೊಳ್ಳಾರ ಹಂಗೆ ಹೇಳ್ತಾರಪ್ಪ ಈಸ್ಕೊಂಡ್ಯಾ ಮತ್ತೆ ಕೊಡ್ದಿಯಂಗೆ ಕೊಟ್ಟಾರ ಅದಾದ್ಮೇಲೆ ನಾನು ಅದನ್ನೇ ನೀರ್ಗಿರಿ ಮರಗಳನ್ನ ನಾಲ್ಕು ಮೂಲೆಗೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂಥರ ಅಟ್ಟಣ್ಗೆ ತರ ಮಾಡ್ಬಿಟ್ಟು ಎಷ್ಟು ಮರಿ ಇದ್ದದಪ್ಪ ಕೋಳಿ ಮರಿಗಳು ಒಂದ್ 20 ಮರಿ ತಂದ್ಬಿಟ್ಟಿವ್ನೆ ಆಯ್ತಾ ನಾಟಿವೆಯ ನಾವಿನ್ನೇನ ಇದಕ್ಕೆ ಹೋಗಕ್ಕಿಲ್ಲ ನಾನು ಪಾರಂ ಗಿರಂ ಹೋಗಿಲ್ಲ ಯಾಕೆ ನಮ್ಗೂ ಆಯ್ತಾ ನಾಟಿವು ಅಂದ್ರೆ ಕೆಳಕ್ಕೂ ಇಳಿಸಿ ಕಾಲಾಡಿಸ್ತದೆ ಜಮೀನಲ್ಲಿ ಕೆಲವು ಟೈಮ್ ಆಯ್ತಾ ಎಲ್ಲ ಕೆರಿಬೇಕು ಏನ್ ಮಾಡ್ಲೇಬೇಕು ಕೃಷಿಕ ಆದ್ಮೇಲೆ ಈಗ ನಾವು ಈಗ ಜಾತ್ರೆಗೆ ಹೋಗೋನಾಗ ಆಫೀಸಿಗೆ ಹೋಗೋನಾಗ ಹೆಂಗೋ ಮರಿಯಾಗಿ ಬಟ್ಟೆ ಗಿಟ್ಟೆ ಹಾಕೋಯ್ತೀವಿ ಕೃಷಿ ಅಂದ್ಮೇಲೆ ನಾವೆಲ್ಲಾನು ಮಾಡ್ಲೇಬೇಕು ಇಳಿಲೇಬೇಕು ಚಂದ್ರನೇನು ಯಾವಾಗ್ಲೂ ಇಸ್ತ್ರಿ ಮಾಡಿರೋ ಬಟ್ಟೆನ ಹಾಕೊಂಡು ಓಡಾಡ್ತದೆ ಅಂದ್ರೆ ನಾನು ಓಡಾಡಕಾಗದ ಎಲ್ಲ ಕಣ್ಣ ಹಂಗೂ ಹಾಕೋಬೇಕು ಕೆಲ್ಸಾನು ಮಾಡ್ಬೇಕು ಹಂಗಂದ್ರೆ ರೈತರು ಅಂದ್ರೆ ಕೊಳಕೊಳ ಬಟ್ಟೆ ಹಾಕೊಂಡು ಹೋಗ್ಬೇಕು ಅವೆಲ್ಲ ಹೋಯ್ತು ರೈತರು ಸೂಟ್ ಹಾಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಪಾರಿನೆಲ್ಲ ನೋಡಿಲ್ವಪ್ಪ ನೀನು ಹೌದೌದು ಈಗ ನಾವೇ ಅದ್ಲೇ ಅದು ಬದ್ಲ ಕೆಲ್ಸ ಮಾಡೋನಾಗ ಇದು ಕೆಲ್ಸ ಮುಗಿದ್ಮೇಲೆ ನಮ್ಗೆ ಹೆಂಗ್ ಬೇಕಂಗೆ ನಾವು ಹೊರಗಡೆ ಓಡಾಡೋಣ ಓಡಾಡ್ಬೇಕು ಈಗ ಈ ರಾಜಣ್ಣ ನಾನು ಬರ್ತೀನಿ ಅಂತ ಅಂದ ರಾಜಣ್ಣ ಬಿಡು ಕಳ್ಳ ಏ ಇಲ್ಲ ಕಣ್ಣಣ್ಣ ಅದೇನೋ ಹೊಸಿ ಅದೇನೋ ಯಂತ್ರೋಪಕರಣ ತರಬೇಕು ಪ್ಯಾಟ್ಗಲ್ಲ ಅವ್ನು ಹೋಗಿರೋದು ಏನ್ ಮಾತು ಅಂತ ಆಡ್ತಿದ್ದ ಈಗ ನಿನಗ್ ಕಾಣ್ದ ಇದ್ದಂಗೆ ನಾನ್ ಜಾತ್ರೆಗೆ ಹೋಗಿ ಬಂದಿ ನಮ್ಮಿಬ್ಬರಿಗೂ ಕಾಣ್ದೇ ಇದ್ದಂಗೆ ನಮ್ ಏಮಣ್ಣ ಈಗ ಯಂತ್ರೋಪಕರಣ ಅಂದಿದ್ದಕ್ಕೆ ಈಗ ನೋಡಿ ಜಾತ್ರೆಯ ಅದೇ ಯಂತ್ರೋಪಕರಣ ಹೇಳ್ಬಿಡ್ಲಿ ಬಿಡ ಅಲ್ಲ ನಮ್ ರಾಜಣ್ಣ ಏನ್ ಮಾಡ್ದ ನೆನ್ನಿ ಅಮ್ಮ ಹೇಳ್ದ ಅದೆಲ್ಲ ಜಾತ್ರೆ ನಡೀತಾದಂತಲ್ಲ ಅಂತಂದ ಹ್ಞೂ ಕಯ್ಯ ಸುತ್ತೂರ್ಲಿ ನೀವು ಹೋಗಿದ್ಯಾ ಅಂದ ನಾನೇನು ಮಾಡಿದೆ ಸುಳ್ಳು ಹೇಳ್ಬಿಟ್ಟು ಇಲ್ಲ ಕಯ್ಯ ಅಂತ ಹೋಗಿಲ್ಲ ಅಂತ ಹೌದಾ ಎಷ್ಟು ದೂರ ಆದದು ಇಲ್ಲಿಂದ ಅಂದ ಏನೊಂದು 15 ಕಿಲೋಮೀಟರ್ ಆಗ್ಬೋದು ಕಪ್ಪ ಅಂತಂದೆ ಅಷ್ಟು ಕೇಳ್ಕಂಡ್ರ ಏನೇನಿದ್ದದು ಅಯ್ಯ ಪೇಪರ್ನಾಗೆ ನಾನು ನೋಡಿದ್ದು ಇಂತಿಂಥದ್ದೇ ಅಂತಂದು ಅದ್ ನೀ ಹೇಳ್ದಲ್ಲ ಅವ ಯಂತ್ರೋಪಕರಣಗಳು ತರಕ್ಕೆ ಹೋಗ್ಬೇಕು ಅಂತಿದ್ದ ಪ್ಯಾಟ್ಗೆ ಅಂತ ಅಮ್ಮ ಹೋಗಿರೋ ಜಾತ್ರೆಗೆ ಅಲ್ಲೇ ತತ್ತಾನೆ ಅದಕ್ಕೆ ಅವ್ನು ಹೋಗಿರೋದಲ್ಗೆ ಇಲ್ದ ಹೋದ್ರೆ ಅಲ್ಲೆಲ್ಲ ಏನಂದ್ರೆ ಎಲ್ಲಾ ಯಂತ್ರೋಪಕರಣಗಳದ್ದು ಪ್ರಾತ್ಯಕ್ಷಿಕ ಬೇರೆ ಮಾಡ್ತಾರೆ ಯಾವ ಯಂತ್ರದಿಂದ ಏನ್ ಮಾಡ್ಬೋದು ಈಗೆಲ್ಲ ದನ ಕರುಗಳೆಲ್ಲವ ಕಡಿಮೆ ಆಗ್ಬಿಟ್ಟವಲ್ಲಪ್ಪ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟ್ರೇ ಬೇಕು ಅಂತ ಏನಿಲ್ಲ ಈ ಉಳುಮೆ ಮಾಡೋದಕ್ಕೆ ಇನ್ನು ಸಣ್ಣ ಪುಟ್ಟ ಕೈಲಿ ಒಬ್ಬನೇ ಹಿಡ್ಕೊಂಡು ಹೊಡಿಯಂತ ಒಂದು ಯಂತ್ರಗಳಿದಾವೆ ಇವನ್ನೆಲ್ಲಾನು ಪ್ರಾತ್ಯಕ್ಷಿಕ ಅದಕ್ಕೆ ಏನು ಸಬ್ಸಿಡಿ ಸಿಗ್ತದೆ ರೇಟ್ ಎಷ್ಟಾಯ್ತದೆ ಇವತ್ತಿಲ್ಲ ಅಂದ್ರೆ ನಾಳೆ ತಗೊಳಕ್ಕೆ ಏನು ಇವೆಲ್ಲ ಸಮಗ್ರವಾದ ಮಾಹಿತಿ ಸಿಗ್ತದೆ ಅದ್ರ ಜೊತೆಗೆ ಇನ್ನೊಂದು ಈ ದ್ರೋಣ್ ಹೆಂಗ್ ಬಳಕೆ ಮಾಡೋದು ಅಂತ ದ್ರೋಣ್ ಹೇಳ್ತಿದ್ದೀವಪ್ಪ ಸರಿ ನಾವು ಮಾತಾಡಿವ ಆ ಡ್ರೋನ್ ಡ್ರೋನ್ ಮೇಲೋಯ್ತದೆ ಈ ವಿಮಾನ ಹೋಗುತ್ತಲ್ಲ ಹಂಗೆ ಕೇಳಲಿ ಒಂದ್ ಕತೆ ಆಗ್ಬಿಡ್ತು ಏಮಣ್ಣ ಈ ಡ್ರೋನ್ ಏನೋ ದ್ರೋಣ ಏನೋ ಹೇಳ್ತೀರಪ್ಪ ಯಾವ್ದೋ ಒಂದು ಪ್ಯಾಟಲ್ಲಿ ಮದುವೆಗೆ ಹೋಗಿದ್ದಿ ಏನ್ ಜುರ್ರ ಅನ್ಕೊಂಡ್ ನನ್ನ ತಲೆ ಮೇಲೆ ಬಂದ್ಬಿಡ್ತು ಏನಪ್ಪ ಏನ್ ಬಿದ್ದೋಯ್ತ ಆಕಾಶ ಬಿದ್ದೋಯ್ತಾ ಅಂತ ನಾನು ಸದ್ದು ಮಾಡ್ಕೊಂಡ್ ಹೋಯ್ತಿದ್ರೆ ನಾನು ಇದೇನು ಹಾರಾಡೋದು ಇದು ಅಕ್ಕಿಯ ಯಾರಪ್ಪ ತಂದಿರೋದು ಹುಡುಗನ್ ದಿಕ್ಕಿಗೂ ಹೋಯ್ತೆ ಹುಡುಗಿ ದಿಕ್ಕೂ ಹೋಯ್ತೆ ಎಲ್ಲಾದ್ರು ಎಲ್ಲಾರ ದಿಕ್ಕ ನಾನು ಇದೇನ ಇದು ಅಂತ ಆಮೇಲೆ ನಮ್ಮ ಇದು ಹೇಳ್ದ ಅದೇ ಗಾಬರಿ ಆಗ್ಬೇಡ ಇದೇನಿದು ಆಕಾಶದಿಂದ ಹಿಡಿದು ಯಾವ್ದೋ ಒಂದು ಏಲಿಯನ್ನೋ ಪಾಲಿಯನ್ನೋ ಅಂತಿರಪ್ಪ ಅದು ಅಂತ ಅನ್ಕೋಬೇಡ ನೀನು ಇದು ಈ ಫೋಟೋ ತೆಗಿಯಕ್ಕೆ ಅಂತಂದ ಇಡಿಯೋ ಮಾಡಕ್ಕೆ ಅಂದ ನಾನು ಇದ್ರಲ್ಲೂ ಮಾಡ್ದಾರಪ್ಪ ಹಿಂಗೂ ಮಾಡ್ದಾರ ಅಂತ ನಾನಂದೆ ಅದಪ್ಪ ಡ್ರೋನು ಅಂದ್ರೆ ಅದೇ ಜಮೀನ್ಗೆಲ್ಲ ಅದ್ರಲ್ಲೇ ಔಷಧಿ ಹೊಡಿತಾರೆ ಜಮೀನ್ದು ಫೋಟೋ ಈಗ ನಾವೀಗ ಆರ್ ಟಿ ಸಿ ಮಾಡ್ಬೇಕು, ಯಾವ್ದೋ ಇಲಾಖೆಗೆ ನಮ್ ಜಮೀನ್ದು ಫೋಟೋ ಕೊಡ್ಬೇಕು, ಅದ್ರಲ್ಲೇ ಫೋಟೋ ಹೊಡೆದ್ ಕೊಟ್ಬಿಡೋದ್ ಏನ್ ಕೆಲಸವೇ ಇಲ್ಲ. ಫೋಟೋಗ್ರಾಫರ್ನ ಕರ್ಕೊಂಡು ಹೋಗಂಗೆ ಇಲ್ಲ, ಹಿಂಗ್ ನಿಂತ್ಕೋ ಅಲ್ಲಿ ನಿಂತ್ಕೋ ಅಂತ ಹೇಳಂಗೆ ಇಲ್ಲ. ಅದೇ ಫೋಟೋ ತಗೋತದೆ ಜಮೀನ್ದು, ಅದೇ ತಗೊಳ್ತದೆ ಅಂದ್ರೆ ಅದು ಒಂದ್ ಯಂತ್ರ ಅಲ್ವಾ. ಯಂತ್ರಕ್ಕೆ ಅದನ್ನ ಆಪರೇಟ್ ಮಾಡಕ್ಕೆ, ಅದನ್ನ ನಡ್ಸಕ್ಕೆ ರಿಮೋಟ್ ಅಲ್ಲಿ ನಮ್ಮ ಹತ್ರ ಅದೆಲ್ಲ ಸ್ವಿಚ್ ಬಟನ್ ಎಲ್ಲ ನಮ್ ಕೈಲಿ ಇರ್ತದೆ. ಈಗ ನೀನ್ ಈ ರಿಮೋಟ್ ಕಂಟ್ರೋಲ್ ಅಂತ ಟಿವಿ ಆಫ್ ಮಾಡೋದಕ್ಕೆ ಇಲ್ಲಿ ಕೂತ್ಕೊಂಡು, ಇಲ್ಲಿ ಕೂತ್ಕೊಂಡು ನಾವು ರಿಮೋಟ್ ಅಲ್ಲಿ ಅದ ಆಪರೇಟ್ ಮಾಡಕ್ ಒಬ್ಬ ಜನ ಬೇಕು. ಈ ತರದ್ದು ಹಳ್ಳಿ ಗಾಡಿನ ನಮ್ಮ ಗ್ರಾಮೀಣ ಪ್ರದೇಶದ ಯುವಕರಿಗೆ ಈ ತರದ ಒಂದು ಉದ್ಯೋಗನು ಕೂಡ ಸೃಷ್ಟಿ ಆಯ್ತದೆ. ಒಂದು ಗ್ರಾಮದಲ್ಲಿ ಒಬ್ರು ಇಬ್ರು ಇಟ್ಕೊಂಡ್ರು, ಒಬ್ಬ ಯಾರಿಗೋ ಯೂರಿಯಾನೋ ಔಷಧಿನೋ ಹೊಡಿಬೇಕು. ಈಗ ಇನ್ ಯೂರಿಯಾ ಅಂದ್ರೆ ಇದೇನ್ ಯೂರಿಯಾ ಇದ್ರೆ ಹೊಡಿದಾರ ಅನ್ಬೇಡ, ಈ ನ್ಯಾನೋ ಯೂರಿಯಾ ಅಂತ ಬಂದೈತೆ. ನ್ಯಾನೋ ಯೂರಿಯಾನ ಇದಕ್ಕೆ ಹಾಕ್ಬಿಟ್ಟು ಸಿಂಪರಣೆ ಮಾಡ್ಬೋದು. ಅದಕ್ಕೆ ಯಮ್ಮಣ್ಣ ಅದ್ ಯಾರನ್ನ ಮಾತಾಡಿಸ್ತಾ ನಿಂತಿದಲ್ಲಪ್ಪ ಅಟ್ಟಿ ಮುಂದೆ, ಅದ ನ್ಯಾನೋ ಯೂರಿಯಾ ಅನ್ಕೊಂಡು ಸರಿ ಅದೇ ತರ. ಆಮೇಲೆ ಈಗ ದೊಡ್ಡ ದೊಡ್ಡ ಮರಗಳಿಗೆ ಮರ ಹತ್ತೇ ನಾವು ಔಷಧಿ ಹೊಡಿಬೇಕು ಅನ್ನಂಗಿಲ್ಲ. ಈ ತರದ ಡ್ರೋನ್ ಬಳಸ್ಬಿಟ್ರೆ ಅದ್ 20-30 ಮೀಟರ್ ಎತ್ತರಕ್ಕೂ ಹೋಯ್ತದೆ, ಅಲ್ಲಿ ಹೇಗೆ ಹೊಡಿತಾ ಐತೆ ಔಷಧಿ ಅಂತ ನಾವ್ ಇಲ್ಲಿ ಕ್ಯಾಮ್ರಾ ನೋಡ್ಬೋದು. ಇವೆಲ್ಲ ವ್ಯವಸ್ಥೆ ಜಮೀನಲ್ಲಿ ಕೆಲಸ ಮಾಡಿದೆ ಮರದ ಕೆಳಗೆ ಮಲಗಿದ್ರೆ ಅದು ನಾವು ನೋಡ್ಕೋಬಹುದು ಹೇಳ್ಬೋದು. ಆದ್ರೆ ಇನ್ನೊಂದೇನು ಅಂತಂದ್ರೆ ನಾಮ್ ದುಡಿದೆ ಅದ್ರ ಕೈಲಿ ದುಡ್ಸಕ್ ಆಗೋದಿಲ್ಲ ಕಯ್ಯಾಕಿಲ್ಲ ಕಳೆ ಕೀಳ್ಬೇಕು ಅದಕ್ಕಿತ್ ಕೊಟ್ಟದ ಇಲ್ಲ ನಾಮೇ ಮಾಡ್ಬೇಕು. ಏನ್ ಕಳೆ ಕೀಳ್ತಾವ್ರೆ ಕಳೆ ಎಲ್ಲದ ಅನ್ನೋದನ್ನ ಅದು ಹೇಳ್ತದ. ಅದೇ ಅದನ್ನ ನಾವು ಮಾಡ್ಬೇಕಾಗಿರೋ ನಾಮು. ಏನೇ ಯಂತ್ರ ಬಂದ್ರು ನಮ್ಮ ಮನಸ್ಸಿನ ಕೈಗಳು ಕೊಳೆ ಆಗ್ಲೇಬೇಕು, ಆಗ್ಲಿಲ್ಲ ಅಂತಂದ್ರೆ ಬೆಳೆ ಇಲ್ಲ. ಈ ಕಳೆ ಅಂದಿದ್ದಕ್ಕೆ ನೆಪಕ ಆಯ್ತು ಚಂದ್ರಣ್ಣ ಹೇಳಪ್ಪ. ಈ ಎಲ್ಲ ಈ ಬ್ರಹ್ಮಾಂಡ ಕೃಷಿ ಅದಲ್ಲ, ಇದ್ರಲ್ಲಿ ನಾವು ಎಲ್ಲ ತರದ ಸ್ವಲ್ಪ ದೊಡ್ಡ ದೊಡ್ಡ ಬೆಳೆ ದೀರ್ಘಾವಧಿ ಬೆಳೆ ಬೆಳಿತೀವಿ, ಅದ್ರ ಪಕ್ಕದಲ್ಲಿ ಕಳೆ ಬೆಳೆದ್ ಬಿಡ್ತದೆ. ಈ ಕಳೆ ಬೆಳೆಯೋದಕ್ ಮುಂಚೆ ನಾವೇನ್ ಮಾಡ್ಬೇಕು, ಈ ಸೊಪ್ಪು ಗಿಪ್ಪು ಈ ತರ ಇರ್ತಾವಲ್ಲ ಸ್ವಲ್ಪ ದಿನಕ್ ಬರೋ 15 ದಿನ ತಿಂಗಳಿಗೆ ಬರುವಂತ ಬೆಳೆಗಳು ಇವನ್ನ ಹಾಕಬಿಡೋದು. ಆ ಕಳೆಗೆ ಆಗಂತ ಗೊಬ್ಬರಗಳು ಇವೆಲ್ಲ ಈ ಸೊಪ್ಪಂದ್ರಲ್ಲಿ ಆಗೋಯ್ತದೆ. ಮತ್ತೆ ಈ ಕೆಲವೊಂದು ಬರುವಂತ ಕಳೆಗಳು ಏನ್ ಗೊತ್ತಾ, ಹೂವಾಗಿ ಬರೋದಕ್ ಮುಂಚೆ ಒಂದಷ್ಟು ನಾವೇ ಕಿತ್ಬಿಟ್ಟು ಪುನಃ ಅದನ್ನೇ ಭೂಮಿಗೆ ಸೇರಿಸ್ಬಿಡೋದು. ಈ ತರದ ಎಲ್ಲ ಮಾಡೋದ್ರಿಂದ ಅಲ್ಲೇ ಗೊಬ್ಬರ ಎರೆಹುಳ ಗೊಬ್ಬರದ್ದು ನಾನು ಹೇಳದ್ ಮರ್ತ್ಬಿಟ್ಟಿಲ್ಲ ಕೇಳು. ಈ ಮಧ್ಯೆ ಈ ಫೋನ್ ಗಲಾಟೆ ಬೇರೆ ನಮ್ಮ ಏಮಣ್ಣ ಒಂಥರ ಈ ಕೃಷಿ ಪಂಡಿತ ಯಾವ ಪಂಡಿತ್ನೂ ಅಲ್ಲ, ಏನೆಲ್ಲ ತಾಡಿಯಪ್ಪ ಎರೆಹುಳದ್ದು ಒಂದ್ ತೊಟ್ಟಿ ಆಗ ಮಾಡ್ಕೊಂಡಿದ್ದೀನಿ ಕನಕ ಈ ಕಟ್ಟಿಸ್ತಾ ಇದ್ದೀನಿ. ಅದುವೇ ಹೋಗಿದ್ ಬಂದೆ ಒಂದ್ ತರಬೇತಿಗೆ, ಯಾರೋ ನಮ್ಮ ಇದ್ರವರು ಬನ್ನಿ ಸಂಘದಿಂದ ಒಂದ್ ತರಬೇತಿ ಕೊಡ್ತೀವಿ ಅಂತ. ಏನ್ ಎರೆಹುಳಗಳ ತಂದು ಬಿಡ್ಕೊಬಿಟ್ಟು ಒಂದ್ ತೊಟ್ಟಿನಲ್ಲಿ ಒಂದ್ ತಿಂಗಳಿಗೆ ಒಂದ್ ಹೆಚ್ಚು ಕಡಿಮೆ ಒಂದ್ 2,000 ಕೆಜಿ ಎರೆಹುಳ ಗೊಬ್ಬರ ಸಿಗ್ತದೆ. ನನ್ಗೆ ಇವೆಲ್ಲ ಈ ರಾಸಾಯನಿಕ ಗೊಬ್ಬರಕ್ಕೆ ಒಕ್ಕಬಿಟ್ಟಿದೀವಲ್ಲ ಈ ದನ ಕರುಗಳದ್ದು, ಈಗ ಹೆಂಗೋ ನಮ್ಮ ಹಸುನಲ್ಲಿ ಒಂದ್ ಸ್ವಲ್ಪ ಗೊಬ್ಬರ ಆಯ್ತದೆ. ಇವೆಲ್ಲ ಅಂದ್ರೆ ಎರೆಹುಳ ತೊಟ್ಟಿಗೆ ಹಾಕೊಂಡು ಕಾಂಪೋಸ್ಟ್ ಮಾಡ್ತಿದ್ದೆ. ಇನ್ನೊಂದ್ರಲ್ಲಿ ನೀನು ಈಗ ತಂದು ನಾನು ಪ್ರಾರಂಭ ಮಾಡ್ತಾ ಇರೋದು ಏನ್ ಮಾಡೋದು ಏನ್ ಈಗ ಎಷ್ಟೋ ಟೈಮ್ ಕುಂತು ನನ್ಗೆ ನಮ್ಮ ಮನೆಯೊಳಗೆಲ್ಲ ಕೆಲಸ ಇಲ್ದನೆ ಸಂಭವಿಸಿ ಕೂತ್ಕೋತೀವಿ. ಅಂದ್ರೆ ಟೈಮ್ ಅಲ್ಲಿ ಒಂಚೂರು ಸಣ್ಣ ಪುಟ್ಟ ಕೆಲಸದಲ್ಲಿ ಆಗೋದು, ಇದಕ್ಕೆ ನಾವು ಆರೆ ತಗೊಂಡು ಗುದ್ಲೆ ತಗೊಂಡು ದಿನಗಟ್ಟಲೆ ಕೆಲಸ ಮಾಡ್ಬೇಕಾಗಿಲ್ಲ ಆಯ್ತಾ. ಸ್ವಲ್ಪ ತೆಂಗಿನ ಗರಿ ಈಗ ಬೀಳ್ತವೆ, ಅಲ್ಲೆಲ್ಲ ಬೇಲಿ ಮಗ್ಲಲ್ಲಿ ಎಲ್ಲ ಹಸಿರು ಎಲೆ ಸಿಗ್ತವೆ, ಅವೆಲ್ಲ ತಂದು ಒಂಚೂರು ತೊಟ್ಟಿ ಗಿಟ್ಟಿಗೆ ಹಾಕೊಳ್ಳೋದು, ಎರೆಹುಳ ತಂದು ಬಿಟ್ಕೊಂಡ್ರೆ ಎರೆಹುಳ ತಿಂದು ತಿಂದು ತಿಂದು ಅದನ್ನ ಗೊಬ್ಬರ ಮಾಡ್ತದೆ. ಅದನ್ನ ಒಂದಿಷ್ಟು ನಮ್ಮ ಜಮೀನ್ಗೂ ಬಳಸ್ಕೊಳ್ಳೋದು, ನಮ್ಗೂ ಹಸಿ ಹಂಗೆ ಕೊಡ್ತೀನಿ. ಆದ್ರೆ ಅದಕ್ಕೆ ಏನ್ ಒಂಚೂರು ನನ್ನ ಶ್ರಮಕ್ಕೆ ಒಂಚೂರು ಬೆಲೆ ಕೊಟ್ಬಿಡುವ ಒಳ್ಳೆ ಚಂದಾಗಿ ಹೇಳ್ತಾವ ನಮ್ಮ ಏಮಣ್ಣ. ಏನು ಅದನ್ನ ಕೇಳ್ತಾ ಇದ್ರೆ ಸಂತೋಷವೋ ಸಂತೋಷ, ಆದ್ರೆ ಅದೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಅದ. ಆಯ್ತಾ, 3 ವರ್ಷ ಜಾತ್ರೆ ಹೊತ್ತಿಗೆ ಜಮೀನ್ ರೆಡಿ ಅಂತ ರೆಡಿ. ಆಮೇಲಿಂದ ಹಂಗಿಯೇ ಒಂದ್ 4 ಆಡು ಮರಿ 4 ಕುರಿ ಮರಿ ಹೌದು ಸಮಗ್ರ ಬುಡಪ್ಪ ಕೃಷಿಕ ಆದ್ಮೇಲೆ ಬೇಕೇ ಬೇಕು, ಬೇಕೇ ಬೇಕು. ಕಾರು ಬೇಕಲ್ಲ ಬೆಳೆಯಕ ಬಿಡು, ಅದ ಬೆಳೆಯಕ್ ಬಿಟ್ಟ ಆದ್ಮೇಲೆ ಆಮೇಲಿಂದ ಅದರಿಂದ ಒಂದಾರು ಹಬ್ಬಕ್ಕೆ ಆಯ್ತದೆ ಅಂತ. ಅದು ಅದು ಅಲ್ಲಕ್ಕಯ್ಯ, ನೀನ್ ಅದನ್ನೇ ಮಾಡ, ನಾನು ಅದನ್ನೇ ಹೇಳಕ್ ಕೊಟ್ಟಿದ್ದು, ನೀನೇ ಕುಯ್ಕಬೇಡ. ಏನಾರು ಒಂಚೂರು ಮಾರ್ಬೋದು ಕಣ್ಣ, ಹೌದು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಬೇಕು, ಉಳಿದ್ರೆ ಮಾರ್ಬೇಕು, ಹಣ ಬಂದದಲ್ಲ ಮತ್ತೆ ತಗೋಬೇಕು ಮರಿಗಳ. ಆಯ್ತಾ, ನಾನು ಅಷ್ಟೇ ಕರಿಯೋ ಹಸು ಇಟ್ಕೊಂಡ್ರೆ ಮನೆಗೂ ಆಗುತ್ತೆ, ಡೈರಿಗೂ ಹಾಕ್ಬೋದು, ಅಲ್ಲೂ ಒಂದಷ್ಟು ದುಡ್ಡಾಯ್ತು. ಇದಕ್ಕೆ ಕಮಲಕ್ಕ, ನಾನು ಎರಡ ಎಚ್ ಎಫ್ ತಗೊಂಡ್ ಬಂದಿದ್ನಲ್ಲ ಹಾಲ್ಗೆ ಅಂತ, ಒಂದು ಕರ ಹಾಕೈತೆ, ಒಂದ್ರಲ್ಲಿ ಖರಾಬ್ ಐತೆ, ಈಗ ಅದ್ರ ಜೊತೆಗೆ ಒಂದ ನಾಟಿ ಹಸು ಕಟ್ಕೋಬಿಡವ ಅಂತ ಯೋಚನೆ ಮಾಡ್ತಾನೆ. ಎಲ್ಲಿ ಸಿಗ್ತದೆ ನನಗೂ ಸ್ವಲ್ಪ, ಅದ್ ಎಲ್ಲಿ ಕರೆಕ್ಟ್ ಸರಿಯಾಗಿರೋ ತಗೋಬರ್ಬೇಕು ಯೋಚನೆ ಮಾಡ್ಬೇಡ. ಜೀವಾಮೃತ ಗೀವಾಮೃತ ಮಾಡ್ಕೊಂಡು ನಾಟಿ ಹಸಿಯ ಹುಡುಕ್ ಬಿಡಮ್. ಯಾಕೆ ಅಂತಂದ್ರೆ ಜಾತ್ರೆಗಳು ಸುಮಾರು ಆಯ್ತವೆ, ದನಗಳ ಜಾತ್ರೆಯೇ, ಯಾವುದೇ ಜಾತ್ರೆ ಆದ್ರೂ ಅದು ದನದ ಜಾತ್ರೆ ಆಗಿರ್ತದೆ, ಕೃಷಿ ಜಾತ್ರೆಯೇ ಆಗಿರ್ತದೆ ಅಲ್ವಾ. ಈ ಸರಿ ದನದ ಜಾತ್ರೆ ಕಟ್ತಾ ಇಲ್ಲ ಕಂಚನ್ರಣ್ಣ, ಇದು ಒಂಚೂರ ಅದೆಂತದ ಚರ್ಮಗಂಟು ಕಾಯಿಲೆ ಅಂತ ಎಲ್ಲ ಕಡೆ ಆಯ್ತದಲ್ಲ. ಅದರಿಂದಾಗಿ ನಮ್ಮ ಸಾಹೇಬ್ರು ಮೊನ್ನೆ ರೇಡಿಯೋದಲ್ಲಿ ಮಾತಾಡ್ತಿದ್ರು ಆ ಚರ್ಮಗಂಟು ಕಾಯಿಲೆ, ಅದಕ್ಕೋಸ್ಕರ ರೈತರಿಗೋಸ್ಕರ ಅದೊಂದು ಸ್ವಲ್ಪ ಎಚ್ಚರಿಕೆಯಲ್ಲಿ ಇಟ್ಕೊಂಡ್ರಪ್ಪ, ನಮ್ಗೆ ಯಾವ್ದಾರು ಹೊಸ ಒಂದ್ ಸ್ವಲ್ಪ ಏನಾದ್ರು ವ್ಯತ್ಯಾಸ ಕಂಡ್ರೆ ತಕ್ಷಣ ಲಸಿಕೆನು ಹಾಕ್ಸ್ಕೊಳವ, ಇಂಗ್ಲೇಷನ್ ಹಾಕ್ಸ್ಬೇಕು. ನಮ್ಮೂರಲ್ಲಿ ಎಷ್ಟು ಸಹಿತ ಒಂಚೂರು ಲೆಕ್ಕ ಹಾಕೋ, ಒಂದು 50 ಹಸ ಆದ್ರೆ ಊರಿಗೆ ಬಂದು ಲಸಿಕೆ ಹಾಕರಂತೆ. ಆಯ್ತು ಯಮಣ್ಣ, ಏನು ಗೊತ್ತಾ, ಯಾವ್ದಾರು ಒಂದು ಹಸ ಯಾವ್ದಾರು ಒಂಚೂರು ವ್ಯತ್ಯಾಸ ಕಂಡು ಬಂದ್ರೆ ತಕ್ಷಣ ಡಾಕ್ಟರ್ ಹೇಳ್ಬಿಡ. ಆಯ್ತು ಆಯ್ತು, ಈಗ ಏನು ಅಂದ್ರೆ ಈಗ ನಾವು ಜಾತ್ರೆಗಳಲ್ಲಿ ದನವ ನೋಡಕ್ ಆಗೋದಿಲ್ಲ ಈ ಕಾಯಿಲೆ ಇರೋದ್ರಿಂದ. ಬೇಡ, ಈಗ ಹಳ್ಳಿ ಮೇಲೆ ಊಟ ಬಿಡಮ್ಮ. ನಿನಗೆ ಒಂದಷ್ಟು ಊರ್ ಗೊತ್ತಿಲ್ವಾ, ನಮ್ ಕಮಲಕ್ಕನಗ ನೆಂಟ್ರಿಸ್ಟ್ ಯಾರು ಇಲ್ವಾ, ನನಗ ಬಂಧು ಬಳಗ ಯಾರು ಇಲ್ವಾ, ಊರೂರ್ ಮೇಲೆ ಹೋಗಮು, ಯಾವ್ದಾರು ನಾಟಿ ತಳಿ ತಕೊಂಬರಮು. ನೀನು ಅದೇನೋ ಕೃಷಿ ಬ್ರಹ್ಮಾಂಡವ ಮಾಡ್ತಿದೀನಿ ಅಂತಿದ್ದಲ್ಲ, ಕಟ್ಟು ಜೀವಾಮೃತ ಮಾಡಿದ್ರೆ ಎಲ್ರಿಗೂ ಆಯ್ತಾ, ಕಟ್ಟು ಮಾಡಿ ನಿಮ್ಗೆಲ್ಲ ಕೊಡ್ತೇನೆ ಆ ನಾಟಿ ಹಸನ. ಇನ್ನೊಂದೆರಡು ವರ್ಷನ ಬಿಟ್ಕೊಂಡು ನಮ್ಗೊಂದು ಕರುವ ಕೊಡು. ಈಗ ಆಗ್ಲೇ ಹೇಳಿಲ್ವಾ ಅಲ್ಲಿ ಏನ್ ಮಾ ಕೇಳ್ಬಿಟ್ಟೆ, ಎರೆ ಗೊಬ್ಬರ ಅಂದ ತಕ್ಷಣ ನನ್ನ ಶ್ರಮಕ್ಕೆ ಏನಾದ್ರು ಬೇಡ್ವೆ ಅಂತ, ಹಂಗೆ ನೀ ಜೀವಾಮೃತ ಕೇಳು, ನನ್ನ ಶ್ರಮಕ್ಕೆ ಅದಕ್ ಬೇಡ್ವೆ ಅನ್ಲಿ, ಎಲ್ಲದಕ್ಕೂ ಕಾಸು ಕೊಡ್ಬೇಕು. ಹೇಳಿಲ್ಲ ಕಣಕ, ಶ್ರಮಕ್ಕೆ ಅಂದ್ರೆ ಈಗ ನಾನು ಗೊಬ್ಬರ ಮಾಡ್ಕೊಡ್ತೇನೆ, ಜೀವಾಮೃತನು ಮಾಡ್ಕೊಡಂತೇನೆ. ನನ್ಗೆ ನಿಮ್ಮಿಂದ ನಮ್ ಕೃಷಿಗೆ ಏನಾರು ಸಣ್ಣ ಪುಟ್ಟದ ಏನಾದ್ರು ಸಹಾಯ ಬೇಕಾದ್ರೆ ಅದ್ ಹಂಗೆ ವಿನಿಮಯ ಮಾಡ್ಕೊಳ್ಳವಿರ್ತೀವಿ. ಆಯ್ತು ಈಗ ನೋಡವ, ಹಿಂದೆ ಎಲ್ಲ ಹೆಂಗವ, ನಾಮೇನ್ ಬೆಳೆದಿರ್ತೀನಿ ಅದನ್ನ ಕೊಡೋದು, ಅವ್ರೇನ್ ಬೆಳೆದಿರ್ತದ್ರು ಅದ್ ನಮಗ್ ಕೊಡ್ತಿದೀವ. ಇದೆ ಅಲ್ವಾ ನಮ್ಮ ಹಳ್ಳಿ ಬದುಕು. ಬೇಕು ಅಂದಾಗ ನಮ್ ಗದ್ದೆಗೆ ಕಮಲಕ್ಕಂತ ಟ್ರ್ಯಾಕ್ಟರ್ ಅದೇ, ಅದೇನ್ ಡೀಸೆಲ್ ಚಾರ್ಜ್ ಕೊಡ್ತೀನಿ, ಬಾಕಿ ಕೊಡ್ಬೇಡ, ಕಳ್ಸ್ ಕೊಟ್ಬಿಟ್ರೆ ಫ್ರೀ ಬೇಡ, ಡೀಸೆಲ್ ಕೊಡು. ಆಯ್ತು ಬಿಡಪ್ಪ, ಈಗ ಸುತ್ತೂರ್ ಜಾತ್ರೆಗೆ ನಾವು ಹೋಗ್ಬೇಕು. ರಾಜಣ್ಣ ಇನ್ನು ಬರ್ನಿಲ್ಲ ಅಂದ್ರೆ ಅಮ್ಮ ಅಲ್ಲಿಗೆ ಹೋಗನೆ, ಆಯ್ತಾ. ಅವನು ಅಲ್ಲೇ ಉಳ್ಕಳ ಚಾನ್ಸು ಅದೇ, ಇಲ್ಲ ಇಲ್ಲ ಇಲ್ಲ ಹಂಗನ್ ಬೇಡ ಕಣವ, ನೀನು ಪ್ರಸಾದ ಪಗ್ದಸ್ತಾಗಿರ್ತದೆ, ನಿದ್ದು ಬಂದ್ಬಿಟ್ಟು ಅಲ್ಲೇ ಹೊರಗಿರ್ತಾನೆ. ಹೆಂಗ ನಾವ್ ಬೆಳಿಗ್ಗೆ ಹೋಗಿರ್ತೀಮಲ್ಲ, ಫಸ್ಟು ಅವನ್ನ ಹುಡ್ಕಮ್ಮ, ನಾವು ಅವನ್ನ ಎಚ್ಚರ ಮಾಡ್ಕೊಂಡು ಜೊತೆಲಿ ಅವನ್ನ ಕರ್ಕೊಂಡು ಏನೇನು ಅದೇ ಎಲ್ಲ ನೋಡ್ಕೊಂಡು ಬರಮು. ಈಗ ನೀನ್ ಅದೇನು ಗಳುಗಳಿಗೂ ಗಳುಗಳು ಕಾಣ ದಿಕ್ಕ ನೋಡ್ತಿದ್ದೆ, ಅದೇನ್ ಮಾಡಿದೆ ಈ ಅವರೇ ಬೆಳೆ ಇಲ್ವೇನಣ್ಣ, ಎಲ್ಲ ಕರೆದು ಉಪ್ಪು ಕರ ಹಾಕಿ ಅದಕ್ಕೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಹಾಕಿಟ್ಟಿದೀನಿ, ಜೊತೆಗೆ ಟೀನು ತತ್ತೀನಿ. ಚಂದಾಗಿರ್ತದ ಕವ್ವ, ಈಗ ನಮ್ಮ ಏಮಣ್ಣನ ಹತ್ರ ಮಡಗ್ಬೇಡ, ಅದ ಅದು ನನ್ನ ಹತ್ರ ಮಡುಗು ತಂದು ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು. ಆಯ್ತು ಬಿಡವ, ನಡೆಯವ ತಗೋಬೋ ಬಂದೇ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ಸಿ ಹೇಮಕುಮಾರ್. ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 times ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 22 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಜನವರಿ 23 ಸೋಮವಾರ ಸಾಂದ್ರ ಬೇಸಾಯ ಹಾಗೂ ಸಮಗ್ರ ಕೃಷಿ ಪದ್ಧತಿಯ ಅನುಭವಗಳನ್ನು ಕುರಿತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿ ನಾಗತಿಹಳ್ಳಿಯ ಕೃಷಿಕ ದಂಪತಿ ಎನ್ಎಚ್ ವಿರೂಪಾಕ್ಷಮೂರ್ತಿ ಹಾಗೂ ಶ್ರೀಮತಿ ಶಾರದಾ ಅವರೊಂದಿಗೆ ಸಂದರ್ಶನ. ಸರ್, ಸಮಗ್ರ ಕೃಷಿ ಅಂತಂದರೆ ಒಂದು ಎಲ್ಲ ಗಿಡಗಳು, ಎಲ್ಲ ಹಣ್ಣಿನ ಮರ, ಎಲ್ಲ ಇದು ಬೆಳೆಯೋದ್ರಿಂದ ಒಂದು ಆದಾಯ ಕಡಿಮೆ ಆದ್ರ ಕಡೆ ಇನ್ನೊಂದರಲ್ಲಿ ಕೈ ಹಿಡಿತದೆ. ಒಂದು ಇದರಲ್ಲಿ